ಒಟ್ಟ 13 ಎಕರೆ ಜಮೀನ್ ಇದೆ ಸರ್. ನಾನು ಮತ್ತ ಹೆಚ್ಚಿನ ಇದು ಸ್ವಲ್ಪ ಆಗಾಗ LIC ಏಜೆನ್ಸಿ ಮಾಡ್ತೇನೆ ಸರ್. ನಾನು ಇದ್ರ ಜೊತೆ ಜೊತೆಗೆ ಅಗ್ರಿಕಲ್ಚರ್ ಜೊತೆಗೆ ಮತ್ತ ರೂರಲ್ ಟೈಮ್ ದಾಗ ಸರ್. ಈಗ ತಾವು ಕೃಷಿಯನ್ನ ಹೇಳ್ತಾ ಇದ್ರಿ, ಈ ಕೃಷಿಯಲ್ಲಿ ಸಮಗ್ರ ಕೃಷಿ ಬಗ್ಗೆ ತಾವು ಮಾಹಿತಿಯನ್ನ ನೀಡ್ತಾ ಇದ್ರಿ ನಮ್ಗೆ. ಮೊದಲಿಗೆ ತಾವು ಶೇಂಗಾ ಬೆಳೆ ಕುರಿತು ನಮಗೆ ಮಾಹಿತಿ ಮಾಡಿಕೊಡ್ಬೇಕು. ಈಗ ಶೇಂಗಾವನ್ನ ಯಾವ ರೀತಿ ಬೆಳಿತೀರಿ ಅದನ್ನ ನಮಗೆ ತಿಳಿಸ್ಕೊಡ್ಬೇಕು. ಮೊದಲಿಗೆ ಶೇಂಗಾ ಅಂದ್ರೆ ಸರ್, ಫಸ್ಟ್ ಏನ ನಾವು ಮೊದಲ ಸಜ್ಜೆ ಹಾಕೊಂಡಿರ್ತೀವಿ ಸರ್. ನಮ್ಗೆ ಇಳುವರಿ ಜಾಸ್ತಿ ಬರಬೇಕಾದ್ರ ಸಜ್ಜೆ ಹಾಕೋಬೇಕು ಸರ್. ಸಜ್ಜೆ ಹಾಕೊಂಡ ಮೇಲೆ ಅದನ್ನೆಲ್ಲ ರೂಟರ್ ಗೀಟರ್ ಎಲ್ಲ ಹೊಡೆದು ಸರ್, ಮಡಿಕೆ ಹೊಡೆದು ರೂಟರ್ ಹೊಡೆದು ಆಮೇಲೆ ಸ್ಪ್ರಿಂಕ್ಲರ್ ಹಚ್ಚಿ ಕಸ ಹುಟ್ಟಿಸಿ ಹರಗ್ತೀವಿ ಸರ್. ಎತ್ತುಗಳು ಇದ್ರೆ ಎತ್ತುಗಳು ಹರಗಿಸ್ತೀವಿ. ಟ್ಯಾಕ್ಟರ್ ಅದಾವ ಸರ್ ನಮ್ಮ ಟ್ಯಾಕ್ಟರ್ಲೆ ಅಂದ ರೂಟರ್ ಹಾಕಿ ಫಸ್ಟ್ ಅಪನ್ ಕಸ ಹುಟ್ಟಿಸಿ ಎಲ್ಲ ಅದನ್ನ ಮುರಿದ ಹಾಕ್ತಿವಿ. ಮುರಿದ ಹಾಕಿದ ಮೇಲೆ ಸ್ಪ್ರಿಂಕ್ಲರ್ ಹಚ್ಚಿ ಭೂಮಿ ಹದ ಮಾಡ್ಕೊಂಡು ಶೇಂಗಾ ಬೀಜ ತರ್ತೀವಿ ಸರ್. ಶೇಂಗಾ ಬೀಜ ತಂದು ಕೂರ್ಗಿಲೆ ಬಿತ್ತೀವಿ ಸರ್. ಯಾಕಂದ್ರೆ ಟ್ಯಾಕ್ಟರ್ಲೆ ಗಾವಾಗಲ್ಲ ಅದು. ಕೂರ್ಗಿಲಿಂದ ಬಿತ್ತಿ ಅದಕ್ಕೇನೈತಿ 8 ದಿನಕ್ಕೊಮ್ಮೆ 12 ದಿವಸಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಸ್ಪ್ರಿಂಕ್ಲರ್ ಹಚ್ಕೊಂತ ಹೋಗ್ತೀವಿ ಸರ್. ಅದು ಹುಟ್ಕೊಂತ ಹೆಂಗ್ ಬರ್ತದ ಸರ್. ಬಂದ ಮೇಲೆ ಒಂದು ಸುಮಾರು ಒಂದು 1.5 ತಿಂಗಳು 2 ತಿಂಗಳು ಆದ್ಮೇಲೆ ಒಮ್ಮೆ ಸ್ವಲ್ಪ ನಮಗ ಗೊಬ್ಬರ ಕೊಡ್ತೀವಿ ಸರ್. ಅದಕ್ಕೆ ಅಂದ್ರೆ ಏನು, ಈಗ ಉಳ್ಳಾಗಡ್ಡಿ ಬೀಜ ಹೆಂಗ್ ಹೋಗ್ತೀವಿ ಆ ತರನಾಗ ನಾವು ಅದಕ್ಕೆ ಶೇಂಗಾಕ ಇದನ್ನ ಹೋಗ್ತೀವಿ ಸರ್. ಏನು ಗೊಬ್ಬರ ರೀ, ಅಗ್ರಿಕಲ್ಚರ್ ಆಫೀಸ್ನಾಗ ಅಲ್ಲಿ ಭೂಮಿ ಸೆಟ್ಲ್ ಮಾಡೋದಂತೇಳಿ ಕೃಷಿ ಆಫೀಸ್ನಾಗ ಗೊಬ್ಬರ ಕೊಡ್ತಾರ. ಆ ಗೊಬ್ಬರ ತೊಗೊಂಡ್ ಅಲ್ಲೆಲ್ಲ ಹೋಗ್ತಿವಿ ಅದನ್ನ ಇಡೇ ತುಂಬ ಹೋಗ್ತಿವ್ರಿ. ಮತ್ತೆ ಕಸ ಗಸ ಮತ್ತೆ ಹೆಚ್ಚುವರಿ ಆತಂತಂದ್ರೆ ಕಳೆ ಹಾಕೊಂಡು ಹಚ್ಚಿರ್ತೀವಿ ಸರ್. ಅದನ್ನ ನೋಡಿ ಸರ್, 4 ತಿಂಗಳದ ಪೀಕ್ ಸರ್ ಅದು. ಏನು ಶೇಂಗಾ ಸರ್, ಫಸ್ಟ್ ಅಪ್ ಆನ್ ಟೈಮ್ ಒಮ್ಮೆ ಕಳೆ ತೆಗಿಸ್ಬೇಕು ಸರ್. ಆಮೇಲೆ ಎಡಿ ಹೊಡಿಬೇಕು ಸರ್. ಎಡಿ ಹೊಡೆದ ಮೇಲೆ ಅದು ಒಂದು 4 ತಿಂಗಳಾದ್ಮೇಲೆ ಆಗಾಗ ಅಲ್ಲೇ ಚೆಕ್ ಮಾಡ್ಕೊಂತಿರ್ಬೇಕು ಸರ್. ಅದನ್ನ ಕಾಯಿ ಏನು ಬಿರುಸಾಗೈತೆ ಏನಿಲ್ಲ, ಚಟ್ಟ ದರ್ಶೀಲ ಆಗೈತೆ ಏನಿಲ್ಲ, ಅದನ್ನೆಲ್ಲ ಅಲ್ಲೆಲ್ಲ ಮೂಲಿಗೊಂದು ಅವಾಗ 8 ದಿನಕ್ಕೊಮ್ಮೆ ಒಂದು ಸತಿ ಕೀಳ್ಕೊಂತ ಬರ್ತದೆ ಸರ್. ಅದ್ರ ಅದು ಸ್ವಲ್ಪ ಬೇರು ಯಾತ್ರನಾಗ ಹಿಡ್ದೈತಿ. ಅವಾಗ ನಮ್ಗೆ ಟೈಮ್ ಫಾರ್ಮ್ ಸಿಕ್ಕ ಅಗ್ರಿಕಲ್ಚರ್ ಆಫೀಸರ್ ಕರ್ಕೊಂಬಂದಿರ್ತಾರೆ ಸರ್. ಮೊನ್ನೆ ಸರ್ ಒಂದು ಕರ್ಕೊಂಬಂದಿದ್ರೆ ಅವರು ಬೇರು ಒಳಗ ನಾ ಇಳಿದ ಫಲವತ್ತತೆ ಹೆಚ್ಚಾಗಿ ನಿಮಗೆ ಇಳುವರಿ ಬೇಕಂತಂದ್ರೆ ಸರ್ ಅವರು ಬ್ಯಾರಲ್ ಉಳ್ಸಂದ್ರಿ ಸರ್. ಶೇಂಗಾಕ ತುಂಬಿದು ನೀರು ತುಂಬಿ ಬ್ಯಾರಲ್ನ್ಯಾಗ ನೀರು ತುಂಬಿ ಶೇಂಗಾದ ಬೆಳಿ ಮೇಲೆ ಅವರು ಹೊಲ ತುಂಬ ಅದ ನೀರಿಂದು ಬ್ಯಾರಲ್ ಉಳಿಸ್ಬೇಕ್ರ. ಅಂದ್ರೆ ಏನು, ಅದು ಒಳಗ ಬೇರು ಹೆಚ್ಚಿಳಿದು ಕಾಯಿ ಪುಷ್ಟಿ ಕೊಡುವ ಉದ್ದೇಶಕ್ಕೆ ಅಗ್ರಿಕಲ್ಚರ್ ಆಫೀಸ್ನ ಹೇಳಿದ್ರಿ ಸರ್. ಉಳಿಸೋದ್ರಿಂದ ಈಗ ತಾವು ಮಾಡಿ ನೋಡಿದ ಮ್ಯಾಗ ಬೆಳೆ ನಾಶ ಆಗ್ಲಿಲ್ಲ? ಇಲ್ಲ ಸರ್, ನಾಶ ಆಗುದಿಲ್ಲ ಸರ್. ಅದು ಫಾಸ್ಟ್ ಬೆಳೆದಿಲ್ಲ ಸರ್. ಅಂದ್ರೆ ಏನ್ ಸರ್, ಬೆಳವಣಿಗೆ ಕಡಿಮೆ ಆಗಿ ಬೇರಿನ ಕೊಂಡಿ ಜಾಸ್ತಿ ಆಗಿ ಶೇಂಗಾ ಹೆಚ್ಚಿಗೆ ಕಾಯಿ ಆಗತ್ತೆ ಸರ್. ಅದು ಅಂದ್ರೆ ಬೇರುಗಳು ಭದ್ರ ಆಗ್ತಾವ? ಭದ್ರ ಆಗ್ತದೆ ಸರ್. ಭದ್ರ ಆಗೋ ಉದ್ದೇಶಕ್ಕೆ ಅದನ್ನ ಒಳಗೆ ಮಾಡ್ತಾ ಇದ್ರಿ ಸರ್. ಅದು ಅಗ್ರಿಕಲ್ಚರ್ ಆಫೀಸ್ನಾಗ ಹೇಳಿದ್ರಿ ಸರ್. ಅದನ್ನ ಮಾಡಿ ನೋಡಿದ್ವಿ ಸ್ವಲ್ಪ. ಅದಕ್ಕೆ ಒಂದ್ ಎಕರೆಕ್ಕೆ ಒಂದ್ 5 ಚೀಲ 6 ಚೀಲ ಸ್ವಲ್ಪ ಡಿಫ್ರೆನ್ಸ್ ಆಗಿ ಇಳುವರಿ ಜಾಸ್ತಿ ಕೊಟ್ಟಿದೆ ಸರ್. ಅದು ಅವ್ರು ಹೇಳಿದ್ದು ಇಳುವರಿ ಜಾಸ್ತಿ ಕೊಟ್ಟದಂತೀರಿ. ಈಗ ನೀವು ಇದಕ್ಕೆ ಯಾವ ತಳಿಯನ್ನು ಆಯ್ಕೆ ಮಾಡ್ಕೊಂಡಿದ್ರಿ? ನಾವು ಹೆಬ್ಬಿ ಸಿಂಗ್ ಅಂತೇಳಿ ಒಂದು ಬರ್ತಾರ, ಗೆಜ್ಜೆ ಸಿಂಗ್ ಅಂತ ಹೇಳ್ಬೋದು ಸರ್. ನಾವು ಹೆಚ್ಚಿನ ಹೆಸರಾಗಿ ಇಲ್ಲಿ ಗೆಜ್ಜೆ ಹಾಕ್ತೀವ್ರಿ. ಗೆಜ್ಜೆ ಶೇಂಗಾ ಬೆಳಿತಾರೆ ಅಂದ್ರ ಈಗ ತಾವು ಹೇಳೋ ಪ್ರಕಾರ ಈಗ ಹೆಬ್ಬು ಶೇಂಗಾ ಅಂತ ಹೇಳಿದ್ರೆ, ಈಗ ಹೆಬ್ಬು ಶೇಂಗಾ ಮತ್ತು ಗೆಜ್ಜೆ ಶೇಂಗಾ ಈ ಕಡೆ ಈಗ ತಾವು ಬೆಳೆದ ಪ್ರಕಾರ ಇಲ್ಲಿ ಯಾವ್ದಕ್ಕೆ ಜಾಸ್ತಿ ಬೇಡಿಕೆ ಇದೆ? ಇಲ್ಲಿ ನಮ್ಮಲ್ಲಿ ಗೆಜ್ಜೆ ಶೇಂಗಾ, ಗೆಜ್ಜೆ ಶೇಂಗಾ ಹೆಚ್ಚಾಯ್ತು ಸರ್. ಇಲ್ಲಿ ಅಂದ್ರೆ ಮಸಾರಿ ಉಸ್ಕಿಂತ ಬಂತಂದ್ರೆ ಗೆಜ್ಜೆ ಶೇಂಗಾ ಹಾಕ್ತಿವಿ ಸರ್. ಸ್ವಲ್ಪ ಎರಿ ಟೈಪ್ ಬಂತಂತಂದ್ರ ಇದನ್ನ ಹಾಕ್ತಿವಿ ಸರ್. ಹೆಬ್ಬು ಶೇಂಗಾ ಹಾಕ್ತೀವಿ ನಾವು. ಇಲ್ಲಿ ಎಲ್ಲಾ ತವಲ್ಲಿ ಹೆಬ್ಬು ಶೇಂಗಾ ಅಂದ್ರೆ ಸರ್, ಹೆಬ್ಬು ಶೇಂಗಾ ಅದು ನಮ್ ಕಾಯಿನೇ ಜಾಸ್ತಿ ಕೊಡ್ತೇವೆ ಸರ್. ಹೊಳ್ಳಿ ನಮ್ ಎತ್ತುಗಳಿಗೆ ಅದಕ್ಕೆ ಏನೈತಿ ಹೊಟ್ಟಿನ ಸಲುವಾಗಿ ಅದನ್ನ ಇದನ್ನ ಗೆಜ್ಜೆ ಶೇಂಗಾನ ಹಾಕ್ತಿವಿ ಸರ್. ಹೌದು ಸರ್. ಈಗ ನೀವು ಇಳುವರಿಯನ್ನ ಈಗ 1 ಎಕರೆಗೆ ಎಷ್ಟು ಚೀಲ ಆಯ್ತು ಅಂತ ಹೇಳಿದ್ರೆ? 1 ಎಕರೆಗೆ ಸರ್ ನಾವು ಮೊದಲ ಸಗಣಿ ಗೊಬ್ಬರ ಅದನ್ನೆಲ್ಲ ಕಡಿದಿದ್ರಿ ಸರ್. ಸುಮಾರು 1 ಎಕರೆಗೆ ಒಂದ್ 35 ಕ್ವಿಂಟಲ್ ತನ ಸಿಗ್ತದೆ ಸರ್. 1 ಕ್ವಿಂಟಲ್ಗೆ 35 ರಿಂದ 32 34 ಹಿಂಗ 35 ತನ ಸಿಗ್ತದೆ ಸರ್. ಏನು ಸಗಣಿ ಗೊಬ್ಬರ ಕಡಿದಿದ್ರಿ. ಇದು ಸ್ವಲ್ಪ ಸರ್ಕಾರಿ ಗೊಬ್ಬರ ಪೊಬ್ಬರ ಹಾಕಿದ್ರೆ ಸ್ವಲ್ಪ ಇಳುವರಿ ಕಡಿಮೆ ಬರ್ತದೆ ಸರ್. ಹೌದು, 26 28 ಹಿಂಗತೆ ಬರ್ತದೆ ಸರ್. ಅದಕ್ಕ ಒಂದ್ 6 8 ಕ್ವಿಂಟಲ್ ಡಿಫ್ರೆನ್ಸ್ ಆಗತ್ತೆ ಸರ್. ಮತ್ತೆ ಈಗ ನೀವು ಸಗಣಿ ಗೊಬ್ಬರ ಹಾಕಿದೆ, ಹಾಕೋದ್ರಿಂದ ನನಗೆ ಇಳುವರಿ ಜಾಸ್ತಿ ಬಂತು ಅಂತ ಹೇಳಿದ್ರಿ. ಈಗ ಸಗಣಿ ಗೊಬ್ಬರವನ್ನು ಹಾಕ್ಲಿಕ್ಕೆ ದನಕರಗಳನ್ನು ಸಾಕಿದಿರ್ತಾವ, ಏನೇನು ಸಾಕಿದಿರಿ? ನಾವು ಸರ್ ಒಂದ್ 2 ಆಕಳ ಅದಾವ್ರಿ ಸರ್. ಒಂದ್ 6 ಎಮ್ಮೆಗುಡ್ಡು ಅದಾವ ಸರ್. ಮತ್ತು ಒಂದ್ ಮತ್ತ ಒಂದ್ ಸ್ವಲ್ಪ ಊರನ್ನು ಮತ್ತ ಹೆಚ್ಚುವರಿ ಗೊಬ್ಬರನ್ನು ಕೊಂಡಿರ್ತೀವಿ ಸರ್. ಅಲ್ಲಿ ಊರಾಗ ನಮ್ಮಲ್ಲಿ ಬೇರೆ ಜಮೀನು ಬಾಳ ಎಲ್ಲಾರು ಬರೀ ಹೈನುಗಾರಿಕೆ ಮಾಡುವವ್ರ ಜಮೀನು ಇರುದಿಲ್ರ. ಅವ್ರು ಗೊಬ್ಬರ ಶೇಖರಣೆ ಮಾಡಿಟ್ಟಿರ್ತಾರೆ, ಅಲ್ಲಿಂದ ಕೊಂಡ್ಕೊಂಡು ಬರ್ತೀವಿ ಸರ್. ಅದ ಟ್ರ್ಯಾಕ್ಟರ್ಗೆ ಟ್ರ್ಯಾಕ್ಟರ್ ಹೆಂಗಿದೆ ಈ ಕಡೆ? ಟ್ರ್ಯಾಕ್ಟರ್ ಸರ್ ಇಲ್ಲಿ ಸುಮಾರು ನಾವು ತುಳಿದು ಹೇರದ್ರ 2 ಟೈಪ್ ಅದ ಸರ್. ಅದ ಟೇಲರ್ ತುಂಬಾ ತುಳಿತಾ ತುಳಿದು ಹೇರಿದ್ವಿ ಅಂದ್ರೆ ಸರ್ 1800 ಕೊಡಬೇಕು, 2000 ತನ ಅದ ಸರ್. ಹಂಗ ಪುಟ್ಟಿಲ್ಲ ತುಂಬಿ ಹಂಗ ಟೇಲರ್ನ ತುಂಬ ಬಂದಿವಿ ಅಂದ್ರಿ 1000 ರೂಪಾಯಿ ತನ ಐತಿ ಸರ್. ನಮ್ದ ಟ್ರ್ಯಾಕ್ಟರಿ ನಮ್ದ ಲೇಬರ್ ಎಲ್ಲಾ ನಾವ ತಂದು ಚಮಡ ತೊಗೊಂಡ್ಬರ್ಬೇಕು. ನೀವೇ ತುಂಬಿಕೊಂಡ್ಬರ್ಬೇಕು. ಹೌದು ಸರ್. ತುಳಿದು ತುಂಬಿಕೊಂಡ್ರೆ 2000 ರೂಪಾಯಿ. ಹೌದು, ತುಳಿದು ತುಂಬಿಕೊಂಡ್ರೆ 2000 ರೂಪಾಯಿ ಸರ್ ಅವ್ರಿಗೆ ಕೊಡ್ಬೇಕು, ತಿಪ್ಪಿ ಅವ್ರಿಗೆ ಕೊಡ್ಬೇಕು. ಈಗ ನೀವು ಹೇಳಿದ್ರಿ ದನ ಕರುಗಳನ್ನು ಸಾಕಿನ ಇದು ಮಾಡಿನಿ ಅಂತ ಹೇಳಿ, ಈಗ ಹೈನುಗಾರಿಕೆ ಏನಾದ್ರು ಮಾಡ್ತಿರ್ತಾವ? ಹೈನುಗಾರಿಕೆ ಮಾಡ್ತೀವಿ ಸರ್. ಇಲ್ಲಿ ನಮ್ಮಲ್ಲಿ ಯರಗೊಪ್ಪದಾಗ ಸರ್ ಹೈಲ್ಯಾಂಡ್ ಡೈರಿ ಐತಿ ಸರ್. ಹೈಲ್ಯಾಂಡ್ ಡೈರಿ ಸರ್ 2 ಹೊತ್ತು ಹಾಲು ಹಾಕ್ತಿವಿ ಸರ್. ಈಗ ನಮಗ ಎಷ್ಟು ಬೇಕು ಊಟಕ್ಕೆ ಇಟ್ಕೊಂತೀವಿ ಸರ್. ಉಳಿದ ಹೆಚ್ಚುವರಿ ಹಾಲು ಏನೈತ್ರಿ ಡೈರಿಗೆ ಹಾಕ್ತಿವಿ ಸರ್. ಡೈರಿಗೆ? ಹೌದು ಸರ್. ಈಗ ಡೈರಿಗೆ ಹಾಕಿದ ಮೇಲೆ ಅವ್ರು ನಿಮ್ಗೆ 1 ಲೀಟರ್ ಹೆಂಗ್ ಕೊಡ್ತಾರೆ? ಅವ್ರು ನಮಗೆ ಸರ್ 28 ರೂಪಾಯಿ ಕೊಡ್ತಾರೆ ಸರ್. ಬೆಂಬಲ ಬೆಲೆ ಸರ್ಕಾರದ ಘೋಷಣೆ ಮಾಡಿದ್ ಸರ್. ಅವರು 2 ಹೆಚ್ಚುವರಿ 4 ರೂಪಾಯಿ 24 ರೂಪಾಯಿ ಸರ್. ಅದನ್ನ ವ್ಯಾಟ್ ಮೇಲೆ ತಗೋತಾರೆ ಸರ್. ಅದ್ರ ಡಿಗ್ರಿ ನೋಡಿ ಸರ್, ಅದ್ರ ಮೇಲೆ ಡಿಪೆಂಡ್ ರೇಟ್ ನಿರ್ಧಾರ ಮಾಡ್ತಾರೆ ಸರ್. ಈಗ ನೀವು ಆಕಳಗಳದಾವ ಅಂತ ಹೇಳಿದ್ರೆ ಯಾವ ಜವಾರಿ ಆಕಳದಾವ ಅಥವಾ ಎಚ್ ಎಫ್ ತಳಿ? ಸರ್ ಜವಾರಿ ಸರ್. ಎಚ್ ಎಫ್ ಮಾಡುದಿಲ್ಲ ಸರ್ ನಮ್ಮಲ್ಲಿ, ಇಲ್ಲಿ ಸ್ವಲ್ಪ ಕಡಿಮೆ ರೀ. ಯಾಕೆ ಮಾಡೋದಿಲ್ಲ ಈ ಕಡೆ? ಯಾಕೆ ಮಾಡೋದ್ ಇಲ್ಲಿ ಕ್ಲೈಮೇಟ್ ಈಗ ಸರ್ ಅವು ಸ್ವಲ್ಪ ಒಗ್ಗವಲ್ಲು ಸರ್. ಕ್ಲೈಮೇಟ್ ಒಗ್ಗಲು ಸಂಬಂಧ ಇದು ಏನಾಗ್ಸರಪ್ಪ, ನಾವು ಈಗ ಅಗ್ರಿಕಲ್ಚರ್ ಹೆಚ್ಚು ಒತ್ತು ಕೊಟ್ಟಾಗ ಸರ್ ಅವು ತೊಳೆದು ಬಳುದು ಬಹಳ ಜೋಪಾನ ಮಾಡ್ಬೇಕು ಸರ್. ವ್ಯವಸ್ಥೆ ಬಹಳ ಮಾಡ, ವ್ಯವಸ್ಥೆ ಬಹಳ ಮಾಡೋದಕ್ಕೋಸ್ಕರ ಕೆಲವು ಮಂದಿ ಅದನ್ನ ಮಾಡೋರು ಸಕ್ಸಸ್ ಆಗ್ಯಾರ ಸರ್. ಅದು ಎಚ್ ಎಫ್ ತಂದು ಅವರು ಸಣ್ಣ ಜಮೀನ್ ಇದ್ದಾರು, 1 ಎಕರೆ 2 ಎಕರೆ ಜಮೀನ್ ಇದ್ದಾರು, ಅದನ್ನ ತಂದು ಹುಲ್ಲು ಹಚ್ಕೊಂಡು ಅದ್ರಾಗ ಅವರು ಅಗದಿ ಸಕ್ಸಸ್ ಆಗ್ಯಾರ ಸರ್. ನಮಗ ಹೆಚ್ಚಾಗಿ ಇಲ್ಲಿ ಜಮೀನ್ ಹೆಚ್ಚುವರಿ ನಮ್ಮ ಹೊಲ ಜಾಸ್ತಿ ಇದ್ದ ಸಂಬಂಧ ಅತ್ತಾಗ ಲಕ್ಷ ಕೊಡಕ್ಕ ಆಗಲ ಸಂಬಂಧ ನಾವು ಇವು ಜವರಣೆ ಮಾಡಿವಿ ಸರ್. ಎಮ್ಮೆಗೊಡ್ಡ ಆತು ಆಕಳ ಆತು ಸರ್. ಜವರಿನಿ ಆದ್ರೆ ಎಲ್ಲಾ ಕಾಲಕ್ಕೂ ಹೊಂದ್ಕೋತಾವ ಅಂತ ಹೇಳಿ ಸರ್. ನೆಕ್ಸ್ಟ್ ಎಲ್ಲಿ ಅಡ್ಡಾಡ್ಸ್ಕೊಂಬಂದ್ರು ಹುಲ್ಲಿದ್ದಲ್ಲೇ ರೀ, ನಮ್ಮ ತೋಟದಾಗ ಗದ್ದೆಗತ್ತ ಅಡ್ಡಾಡ್ಸ್ಕೊಂಬಂದು ಬದು ಹಿಡ್ಕೊಂಡು ಮೇಯ್ಕೊಂಡ್ ಬರ್ತಾವ್ರಿ. ತೊಳೆದು ಕಟ್ಟಿ ಅದನ್ನೆಲ್ಲ ಸ್ವಲ್ಪ ಹೈನಕ್ಕೆ ಅನುಕೂಲ ಆಗುತ್ತೆ ಸರ್. ಅದು ಈಗ ಎಚ್ಚಪ್ ಮಾಡಿದ್ವಿ ಅಂದ್ರೆ ಪರ್ಪಸ್ ಇಲ್ಲ, ಅದಕ್ಕಾಗಿ ಒಬ್ರು ಇಬ್ರು ಲೇಬರ್ ಬೇಕಾಗುತ್ತೆ ಸರ್. ಇಲ್ಲಿ ಲೇಬರ್ ಸಿಗದ ಕಠಿಣ ಐತಿ, ಹಿಂಗಾಗಿ ಎಚ್ಚಪ್ ನಾವು ಮಾಡಕ್ ಹೋಗಿಲ್ಲ ಸರ್. ಅದ್ರಾಗ ಶಿಕ್ಷಕ ಆಗ್ಯಾರ ಸರ್ ಕೆಲವು ಮಂದಿ. ಅಂದ್ರೆ ಈಗ ತಾವ್ ಹೇಳುವ ಪ್ರಕಾರ ಈಗ ಟೋಟಲಿ ನಿಮ್ದು 13 ಎಕರೆ ಜಮೀನ್ ಇದೆ. ಈ 13 ಎಕರೆ ಜಮೀನ್ ತಾವೊಬ್ರೆ ಮಾಡ್ತೀರಿ ಅಥವಾ ಮತ್ತ ಮನೆಯಲ್ಲಿ ಯಾರಿದಾರ? ನಮ್ಮ ಅಣ್ಣಾರು ಒಬ್ರು ಅದರ ಸರ್. ಅವ್ರದ್ದು ಸಹಾಯ ತಗೋತೀವಿ, ಅವ್ರ ಸಹಾಯ ತಗೋತೀವಿ ಸರ್. ಒಬ್ರು ನಮ್ಮ ಬಾಳ ಮನುಷ್ಯನೂ ಅದನ್ನ ಸರ್ ಒಬ್ರು. ಅವ್ರದ್ದೆಲ್ಲರದು ಸಹಾಯ ತಗೊಂಡು 3 ಜನ ಸೇರಿ ಮಾಡ್ತಾರೆ. ಮತ್ತೆ ಈಗ ನೀವು ಎರಡನೇದಾಗಿ ಈ ಸಮಗ್ರ ಕೃಷಿಯಲ್ಲಿ ಸೂರ್ಯಕಾಂತಿ ಬೆಳಿತೀನಿ ಅಂತ ಹೇಳಿ, ಈ ಸೂರ್ಯಕಾಂತಿ ಬೆಳಿಬೇಕಾದ್ರೆ ಅದಕ್ಕೆ ಯಾವ ರೀತಿ ಭೂಮಿಯನ್ನು ಉಳುಮೆ ಮಾಡ್ತೀರಿ? ಇದೇ ಸರ್ ಇದ ಟೈಪ್ ಮಾಡ್ತೀವಿ ಸರ್. ಇದನ್ನ ಏನು ಹರಗಿ ಎಲ್ಲ ಹದ ಮಾಡ್ಕೊಂತೀವಿ ಸರ್. ಇದನ್ನ ಏನೈತಿ ಸರ್, ಸೂರ್ಯಕಾಂತಿ ಮಾಡ್ಬೇಕಾದ್ರೆ ಟ್ಯಾಕ್ಟರ್ಲೆ ಸಾಲ್ ಬಿಡ್ತೀವಿ ಸರ್. ಟ್ಯಾಕ್ಟರ್ಲೆ ಸಾಲ್ ಬಿಟ್ಟು ಅಂದ್ರೆ ಸರ್ ಅದಕ್ಕೆ ನೀರು ಸಾಲ್ ಹಿಡಿದು ಹೋಗ್ಬೇಕಾಗಿತ್ತು. ಮುಂದ 3 ತಿಂಗಳ ಟೈಪ್ ತನೂ ನೀರು ಅದು ಮಡಿಯಾಗ ಕವಲ್ಯಾಗ ಹೋಗ್ಬೇಕು ಸರ್. ಅದು ಹಿಂಗಾಗಿ ಅದಕ್ಕೆ ಏನ್ ಮಾಡ್ಬಿಡ್ತೀರಿ, ಮಡಿಕೆ ಸಾಲ್ ಅಂತ ಹೇಳ್ಬಿಡ್ತೀವಿ ಸರ್. ಇಲ್ಲಿ ಟ್ರ್ಯಾಕ್ಟರ್ ಅಲ್ಲೇ ಒಂದು ಸಾಲ್ ಅಂತ ಬರ್ತೈತಿ, ಅದನ್ನ ಮಾಡ್ಕೊಂಡ್ ಹೋಗ್ಬೇಕು ಸರ್. ಮೊದಲ ನೀರ್ ಮುಂದೆ ಬಿಟ್ಕೊಂತ ಹೋಗಿ ಅದನ್ನ ಆಳ್ ಹಚ್ಚಿ ಅದನ್ನ ಸರ್ ಬೀಜ ಉರಿಸ್ತೀವಿ ಸರ್. ಅದನ್ನ ಬಿತ್ತನೆ ಮಾಡೋದಿಲ್ಲ ಸರ್. ಇದು ಚೋಟ್ಗೊಂದು ಅಂತಾರಲ್ಲ ಸರ್, ಗೇನ್ಗೊಂದು ಚೋಟ್ಗೊಂದು ಬೀಜ ಊರ್ತೀವಿ ಸರ್. ಅದನ್ನ ಎನ್ನಾಳ ಕರ್ಕೊಂಬಂದು ಊರಿಸ್ತೀವಿ ಸರ್. ಅದನ್ನ ಊರಿಸಿ ಮೊದಲ ಮಡಿಕೆ ಹಿಂದನ ಮೊದಲ ಬಿಪೋರ್ ಮೊದಲ ಗೊಬ್ಬರ ಕೊಡ್ತೀವಿ ಸರ್. ಅದಕ್ಕೆ ಈ ನಾಟಕಿ ಮಾಡೋಕಿನ ಮೊದಲೇ ಮುಂದ ಗೊಬ್ಬರ ಕಟ್ತೀವ್ರಿ, ಹಿಂದಿ ಆಳು ಅದನ್ನ ತುರುಕೊಂತ ಬರ್ತಾರ ಸರ್. ನಂತರ ಕೊಟ್ರೆ ಏನಾಗ್ತದ ಅಂತೀರಿ ಗೊಬ್ಬರ? ನಂತರ ಕೊಟ್ರೆ ಸರ್ ಈಗ ಅದ ಏನಾಗತ್ತೆ ಅಂತಂದ್ರ ಅದನ್ನ ಕೊಡಕ್ ಆಗುದಿಲ್ಲ ಸರ್. ನಂತರ ಕೊಡಕ್ ಅದು ಮೊಳಕೆ 15 ದಿನಕ್ಕೆ ಹತ್ತತ್ರಿ, 20 ದಿನಕ್ಕೆ ಕೇಳತ್ತೆ. ಅವಾಗ ಕೊಟ್ಟು ಹುಟ್ಲ ಅದಕ್ಕೆ ಏನಾಗತ್ತೆ ಅಂದ್ರೆ ಸರ್ ಸ್ವಲ್ಪ ಆ ಟೈಮ್ದಾಗ ನಮ್ಮ ಮೋಟರ್ ಏನಾರ ಆಗ್ಲಿ ಮಳಿದಾರ ಏನಾರ ಪ್ರಾಬ್ಲಮ್ ಆಗ್ಲಿ ಅದ ಏನಾಗ್ಬಿಡ್ತದೆ, ನಾವು ಸ್ವಲ್ಪ ಹೆಚ್ಚು ಕಡಿಮೆ ರೊಟೇಷನ್ ಆಗಿ ಬತ್ತು ಚಾನ್ಸಸ್ ಇರ್ತದೆ ಸರ್. ಅದು ಹಿಂಗಾಗಿ ಅದನ್ನ ಏನ್ ಮಾಡ್ತಾರೆ, ಮಡಿಕೆ ಗುಂಟನ ಮೊದಲ ಸಾಲಿಗೆ ಗೊಬ್ಬರ ಕೊಟ್ಟು ಆಮೇಲೆ ಬೀಜ ನಾಟಕ ಮಾಡ್ಕೊಂತ ಬರ್ತೀವಿ ಸರ್. ಅದನ್ನ ಈಗ ತಾವು 1 ಎಕರೆ ಬೆಳೆದಿದ್ರಿ, ಮತ್ತೆ ಇಳುವರಿ ಎಷ್ಟನ್ನು ಪಡ್ಕೊಂಡಿರ್ತಾವ? ಸರ್ ನಾವು ಸೂರ್ಯಪಾನ ಇಲ್ಲ ಕಡಿಮೆ ಸರ್ ನಮ್ಮಲ್ಲಿ ಮಾಡೋದು. ಅದು ಸೂರ್ಯಪಾನ ಏನತ್ತಂದ್ರೆ ಸರ್ 1 ಎಕರೆಕ್ಕೆ ಅದು ಹೆಚ್ಚು ಕಡಿಮೆ 12 ರಿಂದ 18 ಕ್ವಿಂಟಲ್ ತನ ಬರ್ತದೆ ಸರ್. ಅಂದ್ರೆ ಒಟ್ಟಾರೆ ಇದು ಮಾಡಿದ್ರೆ 1 ಎಕರೆಗೆ 12 ರಿಂದ 13 ಕ್ವಿಂಟಲ್ ಸರ್ ಎಕರೆಕ್ ಸರ್. ಅದೇನ ಸರ್ ನಮ್ಮಲ್ಲಿ ಬಾಳ ಕಡಿಮೆ ಮಾಡ್ತೀವಿ ಅಂದ್ರೆ ಸರ್ ಅದು ಮೇವಿಗೆ ಯೂಸ್ ಆಗುದಿಲ್ಲ ಸರ್. ಹಿಂಗಾಗಿ ಶೇಂಗಾನ ಬಾಳ ಬೆಳಿತೀವಿ ಸರ್. ಅಂದ್ರೆ ಹೊಟ್ಟು ಸಿಗತೈತಲ್ಲ ದನಕರಕ. ಇದು ಏನಪ್ಪ ಅಂತಂದ್ರ ಅದು ಒಕ್ಕಲ್ತನ ಎಲ್ಲರು ಎತ್ತು ಸಿಗಲಾರ್ದವರು ಟ್ರ್ಯಾಕ್ಟರ್ ಎಲ್ಲರೂ ಹೆಚ್ಚನ ಹೆಚ್ಚ ಸ್ವಲ್ಪ ಸೂರ್ಯಕಾಂತಿ ಬೆಳಿತಾರೆ ಸರ್. ಇದಕ್ಕೆ ತಾವ್ ಯಾವ ತಳಿಯನ್ನು ಯೂಸ್ ಮಾಡ್ತೀರಿ? ಇದಕ್ ಸರ್ 6-5-1 ಅಂತ ಒಂದ್ ಸರ್ ಬೀಜ ಬರ್ತದೆ ಸರ್ ಸೂರ್ಯಕಾಂತಿಗೆ. ಒಂದ್ ಇನ್ನೊಂದು ಕಾವೇರಿ ಅಂತ ಹೇಳಿ ಬರ್ತದೆ ಸರ್. ಎರಡು ಯೂಸ್ ಮಾಡ್ತೀವಿ ಸರ್. ಈಗ ಎರಡನ್ನು ಬಳಕೆ ಮಾಡಿರಿ, ಅದರಲ್ಲಿ ಏನಾದ್ರೂ ತಮ್ಗೆ ಸ್ವಲ್ಪ ಅಂತರ ಅನ್ಸದ ಯಾವ್ದು ಬೆಳೆ ಇದು? ಯಾವ್ದು ಕಾವೇರಿ ಸ್ವಲ್ಪ ಚಲೋ ಬಂದ ಸರ್ ನಮ್ಗೆ. ಕಾವೇರಿ ಗೋಲ್ಡ್ ಅಂತ ಹೇಳಿ ಸರ್. ಅದು ಎಷ್ಟು ಬಂದದ 1 ಎಕರೆಗೆ? ಅದು ಸುಮಾರು ಸರ್ 16-17 ಹಿಂಗತೆ ಬರ್ತದೆ ಸರ್. ಇದು ಏನೈತಿ ಸರ್ ಸ್ವಲ್ಪ ಜೊಟ್ ಆಗತ್ ಸರ್ ಕೆಲವೊಮ್ಮೆ. ಇದು ಯಾವ್ದ್ರಿ? ಇದು 6.1 ರೀ. ಇದು ಸ್ವಲ್ಪ ಕಡಿಮೆ ಆಗನ್ಸತ್ ಸರ್. ಅಂದ್ರೆ ಸರ್ ಸ್ವಲ್ಪ ಭೂಮಿ ಪಿಂಡಿತ್ತು ಸ್ವಲ್ಪ ಇದು ಇತ್ತಂತಂದ್ರೆ ಅದಕ್ಕೆ ಹೊಂಡತ್ರ ಉಸ್ಕಿಂತ ಸ್ವಲ್ಪ ಇಳುವರಿ ಕಡಿಮೆ ಆಗತ್ತೆ ಸರ್. ಇದು ಮತ್ತೆ ನೀವು ಈಗ ಗೋವಿನ ಜೋಳನು ಬೆಳಿತೀನಿ ಅಂತ ಹೇಳಿದ್ರೆ, ಜೋಳ ಬಾಳ ಬೆಳಿತೀವಿ ಸರ್. ಗೋವಿನ ಜೋಳ ಹೆಂಗ್ ಬೆಳಿತೀರಿ, ಅದಕ್ಕೆ ಭೂಮಿ ಯಾವ ತರ ಉಳುಮೆ ಮಾಡ್ತೀರಿ? ಇದು ಸರ್ ಇದ ನಮಗ ಪೀಕಿಂದು ಸರ್ ಅದನ್ನ ನೋಡ್ಕೊಂತೀವಿ ಸರ್. ಅದು ಮಿರ್ಗದ ಮಳಿ ಅಂತೇಳಿ ಬರ್ತದೆ ಸರ್ ಜೂನಕ್ರಿ, ರೋಣಿ ತತ್ತಿಲಿಂದ ಸರ್ ಭೂಮಿ ಎಲ್ಲ ಹದ ಮಾಡ್ಕೊಂಡು ಶೇಖರಣೆ ಮಾಡಿ ಇಟ್ಕೊಂಡು ಸರ್ ಅದನ್ನ ಗೋವಿನ ಜೋಳ ಅಂದ್ರೆ ಸರ್ ಎರಡು ಪೂಟಿಗೆ ಹಿಂಗ ಸಾಲು ಅಂತರ ಇಡ್ತೀವಿ ಸರ್. ಅದನ್ನ ಡಿಫ್ರೆನ್ಸ್ ಸರ್ ಎರಡು ಎರಡು ಪೂಟಿ ಒಂದು ಅದು ಒಂದು ಗೇನ್ ಒಂದು ಸರ್ ಅದನ್ನ ನಾವು ಬೀಜ ಬೂರ್ಸ್ಕೊಂತ ಹೋಗ್ತೀವಿ ಸರ್. ಕಾವೇರಿ ಚಾಂಪ್ ಅಂತೇಳಿ ಒಂದು ಬೀಜ ಬರ್ತದೆ ಸರ್, ಅದು ಹೆಚ್ಚನ ಹೆಚ್ಚಾಗಿ ಅದನ್ನ ನಮ್ಮಲ್ಲಿ ರೈತರು ಯೂಸ್ ಮಾಡ್ತಿರ್ ಸುಮಾರು ಅದನ್ನು ಏನೈತೆ ಅಂದ್ರೆ 35 ಕ್ವಿಂಟಲ್ 40 ಕ್ವಿಂಟಲ್ ತನ ತೆಗಿತೀವಿ ಸರ್ ಒಂದ್ ಎಕರೆ ಸರ್. ಇದರಲ್ಲಿ ನಿಮ್ಗೆ ಏನಾದ್ರು ಬೇರೆ ಬೇರೆ ತಳಿಗಳು ಬರ್ತಾವ? ಇದ್ರಾಗ ಸರ್ ಎರಡು ತಳಿ ಐತಿ ಸರ್ ಇದ್ರಾಗ, ಒಂದು ಕಾವೇರಿ ಅಂತ ಹೇಳಿ ಸರ್, ಕಾರ್ಗಿಲ್ ಅಂತ ಹೇಳಿ ಒಂದು ಬರ್ತ ಸರ್, ಆ ಇನ್ನೊಂದು ಒಟ್ಟ ಒಂದು 3-4 ತಳಿ ಇದಾವ ಸರ್. ಕಾಂಚನ ಐತಿ ಸರ್, ಲಕ್ಷ್ಮಿ ಐತಿ ಸರ್. ನಾವು ಹೆಚ್ಚಾನ ಹೆಚ್ಚಾಗಿ ಸರ್ ಕಾರ್ಗಿಲ್ ಸ್ವಲ್ಪ ಚಲೋ ಬಂದೈತಿ ಸರ್. ಕಾರ್ಗಿಲ್ಕ್ ಇಳುವರಿ ಜಾಸ್ತಿ ಬರ್ತದೆ ಅಂತೀರ? ಇಳುವರಿ ಜಾಸ್ತಿ ಬರ್ತದೆ ಸರ್. ಈ ತಾವು ಒಂದ್ ಎಕರೆಗೆ ಎಷ್ಟು ತಗೊಂಡಿರ ಅದ್ರೊಳಗೆ ಸರ್? ನಾವು ಎಕರೆಕಂದ್ರ ಸರ್ ಗದಿ ನೀರು ಪಾರ ಹಾದಿ ಅಗದಿ ನಾವು ಶ್ರಮ ಪಟ್ಟು ವಹಿಸಿದ್ರಿ ಸರ್ 40 ಕ್ವಿಂಟಲ್ ತನ 38 ಅಗದಿ 40 ಕ್ವಿಂಟಲ್ ಸರ್. ಅದಕ್ಕೂ ಎಲ್ಲ ಗೊಬ್ಬರ ಸಗಣಿ ಗೊಬ್ಬರ ಕೊಡ್ತಾರೋ ಅಥವಾ ಸರ್ಕಾರಿ ಗೊಬ್ಬರ ಸಿಕ್ಕರು ಕೊಡ್ತೀವಿ ಸರ್ ಇಲ್ಲಿ ಕಂದ್ರ ಮೊದಲ ಇದು ಏನ್ ಸೂರ್ಯಪಣ ಟೈಪ್ ಅದಕ್ಕೂ ಮೊದಲ ಕೊಡ್ತೀವಿ ಸರ್ ಗೊಬ್ಬರನ, ಅದನ್ನ ಬೀಜನ ಆಗ ಕೊಡ್ತೀವಿ ಸರ್, ಗೊಬ್ಬರ ಅದನ್ನ ಕೊಡ್ತೀವಿ ಸರ್. ಆದ್ರೆ ಏನ್ ಸರ್ ಇದು ಗೋಂಜೋಳಕ್ ಸರ್ ಎರಡ್ ಟೈಮ್ ಮತ್ತೆ ಕಟ್ ಒಮ್ಮೆ ಬಗಲಿಡು ಮುಂದ ಅಂತೇಳಿ ಒಂದು ಕೊಡ್ತೀವಿ ಸರ್, ಅದು ಯಾವ್ದ್ರಿ ಪೊಟ್ಯಾಷ್ ಅಂತ ಹೇಳ್ರಿ. ನೆಕ್ಸ್ಟ್ ಒಂದು ಮಣಕಾಲ್ ತನಕ ಬಂದ ಮೇಲೆ ಸರ್ ಒಂದ್ ಯೂರಿಯಾ ಅಂತ ಬರ್ತೈತ್ರಿ, ಯೂರಿಯಾ ಪೊಟ್ಯಾಷ್ ಮಿಕ್ಸ್ ಮಾಡ್ಕೊಡ್ತೀವ್ರಿ. ಆಮೇಲೆ ಒಂದ್ ಬಗಲ್ ಹಾಕೊಂಡ್ ಪುಚ್ಚ ಇರ್ತೈತಿ ಸರ್, ಅವಾಗ ಒಂದ್ ಸ್ವಲ್ಪ ಗೊಬ್ಬರ ಕೊಡ್ತೀವಿ ಸರ್, ಎರಡ್ ಟೈಮ್ ಮೂರ್ ಟೈಮ್ ಗೊಬ್ಬರ ಕೊಡ್ತೀವಿ ಸರ್ ಇದಕ್ಕೆ ಗೋವಿನ ಜೋಳಕ್ರಿ. ಈ ರೀತಿ ಗೊಬ್ಬರ ಕೊಡೋದ್ರಿಂದ ಇಳುವರಿ ಜಾಸ್ತಿ ಬರ್ತದೆ ಅಂತ ಹೌದು ಸರ್? ಹೌದ್ರಿ. ಈಗ ತಾವು ಈ ರೀತಿ ಮಾಡಿ ಜಾಸ್ತಿ ಎಷ್ಟು ಬೆಳೆದ್ರಿ ನೀವು? ಜಾಸ್ತಿ ಅಂದ್ರೆ ಸರ್ ನಾವು ಹೆಚ್ಚು ಹಂಗ ಗೊಬ್ಬರ ಕೊಡ್ತೀವಿ ಹಂಗ ಸರ್, 5 ಕ್ವಿಂಟಲ್ 6 ಕ್ವಿಂಟಲ್ ಒಟ್ಟು ಡಿಫ್ರೆನ್ಸ್ ಆಗುತ್ತೆ ಸರ್. ಚಲೋ ಪೀಕ್ ಮಾಡಿ ಚಲೋ ಮಳಿ ಆತಂದ್ರೆ ಸರ್ ನಮ್ ನೀರಾವರಿ ಇದಾವಲ್ರಿ, ನೀರು ಪಾರು ಹಾಸಿ ಚಲೋ ಒಟ್ಟು ಶ್ರಮ ಪಟ್ಟ್ರಿ ಸರ್ 38-40 ಟನ್ ಬೆಳ್ಕೊಂಡಿವಿ ಸರ್ ನಾವು. 38-40 ಟನ್ ಬೆಳ್ಕೊಂಡಿರಿ ಅಂದ್ರೆ ಈಗ ತಾವು ಹೇಳೋ ಪ್ರಕಾರ ಗೋವಿನ ಜೋಳದಲ್ಲಿ ತಾವು 30-40 ಎಕರೆವಾರು ತೆಗ್ದೀನಿ ಅಂತ ಹೇಳಿದ್ರಿ. ಈಗ ತಾವು ಇಷ್ಟೊಂದು ಬೆಳೆದಿರಿ ಮತ್ತೆ ಇಷ್ಟೊಂದೆಲ್ಲ ನೀವು ಎಕರೆವಾರು ಜಾಸ್ತಿ ಇಳುವರಿಯನ್ನು ಪಡ್ಕೊಂಡ್ರಿ, ತಾವು ಯಾರಾದ್ರು ಯಾರ ಕಡೆಯಿಂದ ಆದ್ರೂ ಸಲಹೆ ತಗೋತಿರೋ ಅಥವಾ ಹೆಂಗ ಸರ್? ನಾವ್ ಇಲ್ಲಿ ಕೃಷಿ ಇಲಾಖೆದಾಗ ಗಾನಗೇರ್ ಸಾಹೇಬ್ರು ಅಂತ ಹೇಳಿದಾರ ಸರ್, ಅಂಗಡಿ ಅವ್ರು ಅಂತ ಹೇಳಿದಾರ ಸರ್. ನಾವ್ ಅವ್ರಿಗೆ ಮೊದಲ ಇಂತಿಂತ ಏನಾರ ರೋಗ ರುಜಿನ ಏನಾರ ಬಿದ್ದ್ರ ಸರ್, ಶರಗ್ ರೋಗ ಬಿದ್ರ ಯಾವ್ದಾರು ರೋಗ ಬಿದ್ರ ಸರ್, ಆಗ ರೈತ ಸಂಪರ್ಕ ಇಲಾಖೆ ಹೋಗಿರ್ತೀವಿ ಸರ್. ಅಲ್ಲಿ ಹದ್ಲಿ ಅವ್ರು ಅಂತ ಹೇಳಿದಾರ ಸರ್, 3 ಜನದ ಅವ್ರ ನಂಬರ್ ಅದಾವ ಸರ್. ಅವ್ರು ಆಫೀಸ್ನಾಗ ಇದ್ರ ಸರ್ ನಮ್ ಜೋಡಿ ಅವರು ಒಮ್ಮೆ ಅವ್ರ ಜೀಪ್ ಇರ್ತದೆ ಸರ್, ಅವರು ಬಂದು ಸಲಹೆ ಕೊಡ್ತಾರ ಸರ್. ಇಲ್ಲಕಂದ್ರೆ ಅವ್ರು ನಮ್ಮ ಸೈಕಲ್ ಮೋಟರ್ ಮೇಲೆ ಕರ್ಕೊಂಡ್ ಬಂದಿರ್ತೀವಿ ಸರ್. ಅವರು ಸ್ವಲ್ಪ ಮಾಹಿತಿ ಕೊಡ್ತಾರ ಸರ್, ಇಂಥದ ಗೊಬ್ಬರ ಯೂಸ್ ಮಾಡ್ರಿ, ಇಂಥದ್ ಮಾಡ್ರಿ, ಇದು ನಾಟಗಿ ಜಾಸ್ತಿ ಆಗೈತಿ, ಹೆಚ್ಚಿತ್ತಂದ್ರೆ ಅಗದಿ ಇತ್ತಂದ್ರೆ ಅಲ್ಲಿಗೆ ಅಲ್ಲಿಗೊಂದು ಕಿತ್ತೋಗಿರಿ ಅಂತ ಹೇಳ್ತಾರ ಸರ್, ಸಲಹೆ ಕೊಡ್ತಾರ ಸರ್ ಬದಾಮಿಗಳು. ಈಗ ನೀವು ಇದ್ರ ಜೊತೆ ಇಲ್ಲಿ ನಾವು ನೋಡ್ತಾ ಇದೀವಿ ನಿಮ್ಮ ಹೊಲದಲ್ಲಿ ತೆಂಗು ಬಾಳ ಹಚ್ಚಿದಿರಿ, ಹೊಲದ ಸುತ್ತಗಡೆನು ತೆಂಗನ್ನ ಹಚ್ಚಿದಿರಿ. ಈ ತೆಂಗಿನ ಇದಕ್ಕೆ ಯಾವ ರೀತಿ ಇದು ಮಾಡ್ತೀರಿ, ಇದ್ರಲ್ಲಿ ಏನಾದ್ರು ತಳಿಗಳಿದಾವ ಹೆಂಗು? ಇದ್ರಾಗೂ ಸರ ಇದ್ರಾಗ ಎರಡು ತಳಿ ಅಂತ ಹೇಳಿ ಸಿಗದೆ ಸರ್. ಇಲ್ಲೇ ಜವಾರಿ ತಳಿ ಅಂತ ಹೇಳಿ ಒಂದ್ ಇಲ್ಲೇ ನಮ್ಮಲ್ಲಿ ಚೋಳಚಗುಡ್ದಾಗ ಒಂದು ಫಾರ್ಮ್ ಇದೆ ಸರ್, ಇಲ್ಲಿ ತೋಟಗಾರಿಕೆ ಇಲಾಖೆ ವತಿಲಿಂದ ಸರ್ ಅವರು ಕೊಡ್ತಾರ ಸರ್ ತೋಟಗಾರಿಕೆ ಇಲಾಖೆಯಿಂದ ಸರ್. ನಾವ್ ಈಗ ಸುಮಾರು ಈಗ ನಾವು ಜಮೀನಿದ್ದನ್ನ ಹಚ್ಚಿ ಒಂದ್ 15 ವರ್ಷ ಆತು. ಇದು ಅರ್ಶಿಕರ್ ಸ್ಟಾಲ್ ಅಂತ ಹೇಳಿ ಸರ್ ಅಲ್ಲಿಂದ ತರಿಸಿದ್ವಿ ಸರ್, ಅರ್ಶಿಕರಿಂದ ಸರ್, ಅರ್ಶಿಕರ್ ಸ್ಟಾಲ್ ಅಂತ ಹೇಳಿದ್ರೆ ಹೆಸರ ಸರ್ ಅದು. ಇದು ಇಳುವರಿ ಸರ್ ಒಮ್ಮೆ ಕೆಡವಿದ್ರೆ ಸರ್ ಸುಮಾರು 50-70 ತನ ಒಮ್ಮೆ ಇಳುವರಿ ಬರ್ತದೆ ಸರ್ ಒಂದ್ ಗಿಡಕ್ಕೆ ಸರ್. ನಾವು ಹೆಚ್ಚಾನ ಹೆಚ್ಚಿಗೆ ಇಲ್ಲೇ ಮಾಡ್ತೀವಿ ಅಂದ್ರೆ ಸರ್ ಎಳ್ನೀರು ಕೊಡ್ತೀವಿ ಸರ್, ಮಾರಕ್ ಎಳ್ನೀರು ಕೊಡ್ತೀವಿ ಸರ್. ಎಳ್ನೀರು ಅಂದ್ರೆ ಸರ್ ನಾವು ಗಿಡ ಹಚ್ಚಿ ಕೌಲಿ ಮುಖಾಂತರ ನೀರು ತಾನೇ ಹೋಗತ್ತರ ಅದು ಮಳಿಗೂ ಇದಾಗತ್ತೆ ಸರ್. ನಾವೇನು ನಿಂತ ಹಾಸ್ಬೇಕಂತ ಏನಿಲ್ಲ ಸರ್, ಇದಕ್ಕೆ ಕೌಲಿ ಮುಖಾಂತರ ನಮಗೆ ನೀರು ಹೆಚ್ಚಾದೊಳಗ ಜಮೀನಕ್ಕೆ ನೀರು ಪೀಕಿಗೆ ನಾವು ನೀರು ಹಾಸಲ್ ಟೈಮ್ದಾಗ ಸರ್ ಕಾವಲಿ ಟೀ ಉಚ್ಚ ಬಿಡ್ತೀವಿ ಸರ್. ಕಾವಲಿ ಗುಂಟನ ಗಿಡ ಅದವಲ್ರಿ, ಗಿಡ ತುಂಬ ತಾಣ ಹೋಗುತ್ತೆ ಸರ್ ನೀರು ಸ್ವಲ್ಪ. ಅದು ಏನತ್ತ ತನು ಹೆಚ್ಚಾಗಿ ಅದು ವರ್ಷ ಸರ್ ನಮಗೆ ಸುಮಾರು ಈಗ ಒಂದು ನಮ್ಮ ಜಮೀನದೊಳಗ 115 ಒಂದ್ 20 ಗಿಡ ಹಾಕೋ ಸರ್. ಸುಮಾರು ನಾವು ಒಂದ್ ವರ್ಷಕ್ಕೆ ಸರ್ 1 ಲಕ್ಷ ರೂಪಾಯಿ ಬರೀ ನಮ್ಮ ಎಳ್ನೀರಿಂದ ಬರ್ತದೆ ಸರ್. ಇದು ಏನ್ ನಾವ್ ಏನ್ ಶ್ರಮ ಪಡಂಗಿಲ್ಲ ಸರ್ ಇದಕ್ಕೆ. ನಾವು ಎಳ್ನೀರಿಂದ 1 ಲಕ್ಷ ರೂಪಾಯಿ ತನಕ ತಗೋತೀರಿ? 1 ಲಕ್ಷ ರೂಪಾಯಿ ತಗೋತೀವಿ ಸರ್. ಮತ್ತೆ ಈಗ ಎಳ್ನೀರದಿಂದ ಇಷ್ಟು ಲಾಭ ಜಾಸ್ತಿ ಆಗ್ತದಂತಿರೋ ಅಥವಾ ಈ ತೆಂಗಿನಕಾಯಿ ಮಾಡಿ ಮಾರಾಟ ಮಾಡ್ತಾರಲ್ಲ ಅದರಲ್ಲೇ ಲಾಭ ಜಾಸ್ತಿ ಅದಂತಾರ? ಎಳ್ನೀರ್ಲಿಂದ ನಮಗ ಸ್ವಲ್ಪ ಲಾಭ ಅನಿಸೈತಿ ಸರ್. ಈ ತೆಂಗಿನಕಾಯಿ ಅಂತಂದ್ ಉಟ್ಲೆ ಸರ್ ಅದನ್ನ ವರ್ಷಂಗಟ್ಲೆ ಕಾದಿಡ್ಬೇಕು ಸರ್. ಹೊಳ್ಳಿ ಅಷ್ಟು ಹರಸುತನೂ ಅದನ್ನ ಕಾಯ್ದಿಡ್ಬೇಕು ಸರ, ಅದನ್ನ ಸುಲಿಬೇಕು ಸರ, ಸುಲಿದು ಹೊಳ್ಳಿ ನಾವು ಮಾರ್ಕೆಟ್ ಗೆ ನಾವು ತಗೊಂಡ್ ಹೋಗ್ಬೇಕು ಸರ. ಆವತ್ತು ತಗೊಂಡ್ ಹೋದ ರೇಟ್ ಇದನ್ನ ಒಮ್ಮೆ ಅದು ಏನ್ ಇರ್ತೈತೆ ಹೇಳಕ್ ಆಗೋಲ್ ಸರ. ಅದು 6 ರೂಪಾಯಿ 8 ರೂಪಾಯಿ 10 ರೂಪಾಯಿ ಈಗ ರೇಟ್ ಐತೆ ಸರ್. ಅದ್ರದ್ದು ಸರ ಹಸೆಕಾಯ್ದ ತೆಂಗಿನಕಾಯಿದು ರೇಟ್ ಐತೆ ಸರ್ ಇವಾಗ. ನಾವ್ ಹಂಗಂತ ಏನ್ ಮಾಡ್ಬಿಡ್ತಾರ ಸರ್, ನಮ್ಮಲ್ಲೇ ತೋಟಕ್ ಬಂದು ಅವ್ರು ಹರ್ಕೊಂಡ್ ಹೋಗ್ತಾರ ಸರ್. ಎಳ್ನೀರು ಮಾರಾಟ ಮಾಡೋರು ಸಿಟನರಿ ನಮ್ಮ ತೋಟಕ್ಕ ಬರ್ತಾರ ಸರ್. ತೋಟಕ್ ಬಂದು ಅವರ ಗಿಡ ಹತ್ತಿ ಅವರ ಹರ್ಕೊಂಡ್ ಗಾಡಿಯಾಗ ಹೋಗ್ತಾರ ಸರ್. ನಮಗ ಪೇಮೆಂಟ್ ಕೊಡ್ತಾರ. ನಾವು ಒಂದ್ ಕಾಯಿಗೆ ನಿಗದಿ ಪಡ್ತೀವಿ ಸರ್. ಎಷ್ಟು ಮಾಡಿರಿ ಒಂದ್ ಕಾಯಿಗೆ? ಒಂದ್ ಕಾಯಿಗೆ ಸರ್ ಮಳೆಗಾಲದಾಗ ಸರ್ 6 ರೂಪಾಯಿ ಕೊಡ್ತೀವಿ ಸರ್ ಒಂದ್ ಕಾಯಿಗೆ ಸರ್. ಅವರ ಗಿಡ ಹತ್ತಿ ಅವರ ಹರ್ಕೊಂಡ್ ಹೋಗ್ಬೇಕು ಸರ್. ರೊಕ್ಕ ಕೊಟ್ಟ ಹೋಗ್ತಾರ ಸರ್ ಇಲ್ಲೇ ನಮ್ ತೋಟದಾಗ. ಮಳೆಗಾಲದಾಗ 6 ರೂಪಾಯಿ ಕೊಡ್ತೀವಿ ಸರ್ ಮಳೆಗಾಲ ಚಳಿಗಾಲ. ಈ ಬ್ಯಾಸ್ಗಾಗ ಏನೈತೆ ಸರ್ 8 ರೂಪಾಯಿ 10 ರೂಪಾಯಿ ಕೊಡ್ತೀವಿ ಸರ್ ಒಂದ್ ಕಾಯಿಗೆ. 8 ರಿಂದ 10 ರೂಪಾಯಿ ಕೊಡ್ತಾರೆ. ಈಗ ತೆಂಗು ಬೆಳೆದ್ರಿ ಇಷ್ಟೆಲ್ಲ ಮಾಡಿದ್ರಿ, ಈಗ ನೀವು ಇದ್ರ ಜೊತೆಗೆ ಇದನ್ನು ಬೆಳಿತೀನಿ ಅಂತ ಹೇಳಿದ್ರೆ ಏನು ಕಾಯಿಪಲ್ಲೆ? ಹೌದು ಸರ್. ಕಾಯಿಪಲ್ಲೆ ಯಾವ್ದು ಬೆಳಿತೀರಿ? ಕಾಯಿಪಲ್ಲೆ ಸರ್ ನಮ್ಗ ಅನುಕೂಲಕ್ಕೆ ಏನೋ ಒಂದ್ ಸ್ವಲ್ಪ ಮನಿಗೂ ಅಲ್ಲಿ ಅಂತೇಳಿ ಹೊಳ್ಳಿ ಕಟ್ ನಮ್ಮ ಯಾವಾರ ಪೇಮೆಂಟ್ ಕೊಡು ಇರ್ತಾವಲ್ಲ ಸರ್ ನಡಬಾರ್ಕ, ಹಿಂಗಾಗಿ ಬದ್ನಿ ಮಾಡ್ಕೊಂಡಿರ್ತಾರ ಸರ್. ಪೂರ ಮಾಡೋದಿಲ್ಲ ಸರ್. ಒಂದ್ ಇದ್ರಾಗ ಒಂದ್ 20 ಗುಂಟೆ ಸರ್ ಬದ್ನಿ ಮಾಡ್ಕೊಳೋದು, ಬೆಂಡಿ ಮಾಡ್ಕೊಂಡು, ಒಂದು ಸಿತಾರ ಅಂತೇಳಿ ಒಂದು ಮೆಣಸಿನ್ಕಾಯಿ ಬರ್ತದೆ ಸರ್ ಉದ್ದನ ಸರ್, ಇವು 3 ಮಾಡ್ಕೊಂಡಿರ್ತೀವಿ ಸರ್. ಅದನ್ನ ತಾವು ಮನೆಗಷ್ಟೇ ಬಳಸ್ತೀರ ಅಥವಾ ಮಾರಾಟ? ಮನೆಗೇನು ಯೂಸ್ ಮಾಡ್ಕೊಂತೀವಿ ಸರ್. ನಾವು ಹೆಚ್ಚಿನ ಹೆಚ್ಚಾಗಿ ಮಾರ್ಕೆಟ್ ಗೆ ನಾವೇನ್ ಬೆಳಿಗ್ಗೆ ಬಂದು ಸಂಜೆಗೆ ಹೋಗ್ತೀವಲ್ಲ ಸರ್, ಅವಾಗ ಒಂದ್ 4-5 ಪುಟ್ಟಿ ನಮ್ ಗಾಡಿಯಾಗ ತಗೊಂತು ಒಂದು ಮಾರ್ಕೆಟ್ಗು ಕೊಡ್ತೀವಿ ಸರ್. ಹೌದು ಸರ್. ಈಗ ಇಸ್ಮಾಯಿಲ್ ಅಬ್ದುಲ್ ಸಾಬ್ ಮುಲ್ಲಾ ಅವರೇ, ತಾವು ಶೇಂಗಾ, ಸೂರ್ಯಕಾಂತಿ, ಗೋವಿನ ಜೋಳ, ಕಬ್ಬು, ತೆಂಗು, ಕಾಯಿಪಲ್ಲೆ ಇಷ್ಟೆಲ್ಲಾನು ಬೆಳಿತೀನಿ ಅಂತ ಹೇಳಿದ್ರೆ ಇವೆಲ್ಲವನ್ನು ಮಾರಾಟ ಎಲ್ಲಿ ಮಾಡ್ತಿರ್ತಾವು ಸರ್? ಮಾರಾಟ ಅಂದ್ರೆ ಸರ್ ಈಗ ಸೂರ್ಯಪಾನು ಬೆಳೆದ್ವಿ ಅಂದ್ರೆ ಸರ್ ನಮ್ಮ ಟ್ರ್ಯಾಕ್ಟರ್ ಮುಖಾಂತರ APMC ಗೆ ಹೋಯ್ತುರಿ. ಗೋವಿನಜೋಳನು ಇಲ್ಲೇ ತೋಟಕ್ಕ ಬರ್ತಾರ ಸರ್, ಅವರು ದೊಡ್ಡ ಖರೀದಾರ ಇದ್ರಂದ್ರೆ ತೋಟಕ್ಕ ಬರ್ತಾರ ಸರ್. ನೆಕ್ಸ್ಟ್ ಶೇಂಗಾ ಏನೈತಿ APMC ಗೆ ಹುಡುತೀವಿ ಸರ್, ಟೆಂಡರ್ ಮುಖಾಂತರನ ಅವ್ರಿಗೆ ಕೊಡ್ತೀವಿ ಸರ್. ಅಂದ್ರೆ ಯಾವ ಟೆಂಡರ್ ಹೆಚ್ಚಾಗ್ತಾರ ಅವ್ರಿಗೆ ಕೊಡ್ತಿವ್ರಿ ಸರ್ ಶೇಂಗಾ. ಕಾಯಿಪಲ್ಲೆ ಮಾತ್ರ ಮಾರ್ಕೆಟ್ ಗೆ ಹೋಯ್ತುರಿ. ಇಸ್ಮಾಯಿಲ್ ಅವರೇ, ತಾವು ಆಗಲೇ ಹೇಳ್ತಾ ಇದ್ರಿ ಈಗ ನಮಗೆ ಸರ್ಕಾರದಿಂದ ಕಂಡಕ್ಟರ್ ನೌಕರಿ ಬಂದಿತ್ತು ಅಂತೇಳಿ, ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ, ಅದರಲ್ಲಿ ತೃಪ್ತಿ ಜಾಸ್ತಿ ಇರ್ತಿತ್ತೋ ಅಥವಾ ಇದರಲ್ಲಿ ತೃಪ್ತಿ ಜಾಸ್ತಿ ಇದೇನೋ ನಿಮಗೆ ಸರ್? ಇದರಲ್ಲಿ ಯಾಕಂದ್ರೆ ಮನ್ಯಾಗ ನಮ್ ಜಾಯಿಂಟ್ ಫ್ಯಾಮಿಲಿ ಸರ್, ಒಬ್ರು ದುಡಿದ್ರು ಒಬ್ರು ದುಡಿಲ್ಲ ಅನ್ನೋಂತ ಒಂದು ಉದ್ದೇಶ ಸರ್. ಹಿಂಗಾಗಿ ನಮ್ದು ನಾವ ಮಾಡಿದ್ರ ಆತ ಅಂತ ಹೇಳಿ ಸರ್, ಅದು ಯಾಕಂದ್ರೆ ರಿಸ್ಕ್ ಬಾಳ ನೌಕರಿ ಸರ್, ವಾಹನದಗಳ ಅಡ್ಡಾಡಬೇಕು ಮತ್ತು ಜನರಿಗೆ ಇಂತಾರೆ ಅಂತ ಹೇಳಿ ಇದಾಗಲ್ಲ ಸರ್. ಒಂದು ಟೇಬಲ್ ಕುರ್ಚಿದ್ದು ಒಂದು ಏನಾರ ಆಫೀಸ್ ನಲ್ಲಿ ಆತಂದ್ರೆ ಮಾಡಬಹುದು ಸರ್. ಇದು ರಾತ್ರಿ ಹಗಲಿ ಜರ್ನಿ ಹೋಗೋದು ಅಂತ ಹೇಳಿ ನಮ್ಗೆ ಹಿರಿಯರು ಬೇಡ ಅಂದ್ರೆ ಸರ್ ಅದಕ್ಕೆ ಬಿಟ್ಟಿವ್ ಸರ್ ಅದನ್ನ. ಆಮೇಲೆ ಕಬ್ಬನ್ನು ಬೆಳಿತೀನಿ ಅಂತ ಹೇಳಿರ್ತಾವು, ಈ ಕಬ್ಬನ್ನ ಯಾವ ರೀತಿ ಬೆಳಿತೀರಿ ಮತ್ತೆ ಇದರಲ್ಲಿ ತಳಿಗಳದಾವ ಅಂತ ಹೇಳಿದ್ರಿ, ಎಷ್ಟು ತಳಿಗಳದಾವ ಸರ್? ತಾವು ಯಾವ್ದು ಬಳಕೆ ಮಾಡ್ತೀರಿ? ನಾವು ಹೆಚ್ಚಾನ ಹೆಚ್ಚಾಗಿ ಸರ್ ನಮ್ಮ ಏರಿಯಾದಾಗ ಸರ್ ಇಲ್ಲೇ 86 ಅಂತ ಹೇಳಿದ ಒಂದು ಕಬ್ಬು ಬರ್ತೈತೆ ಸರ್, 86 ಅಂತ ಹೇಳಿ ಸರ್. 86 ಹಚ್ಚಿರ್ತೀವಿ ಸರ್, 910 ಅಂತ ಹೇಳಿ ಒಂದು ಬರ್ತದೆ ಸರ್ ಹೊಸ ತಳಿ. ಇವು ಎರಡು ತಗೊಂಡಿರ್ತೀರಿ ಸರ್, ಎರಡು ಯೂಸ್ ಮಾಡ್ತೀರಿ? ಎರಡನ್ನು ಬಳಸ್ತೀರಿ? ಹೌದು ಸರ್. ಈಗ ಎಷ್ಟು ಎಕರೆ ಕಬ್ಬು ಹಚ್ಚಿರಿ? ಈಗ ನಮ್ದು ಸುಮಾರು ಈಗ ಒಂದ 8 ಎಕರೆ ಕಬ್ಬೈ ಸರ್ ಈಗ, ಉಳ್ದು 5 ಎಕರೆದೊಳ ಸರ್ ಸ್ವಲ್ಪ ಉಳ್ದು ಇವು ಬ್ಯಾರೆ ಪೀಕ್ ಮಾಡಿದ್ವಿ ಸರ್. ಈ ಸರ ಏನೈತಿ 7-8 ಎಕರೆ ಕಬ್ಬು ಇತ್ತು ಸರ್ ನಮ್ದು. ಈಗ ನಮ್ದು 3ನೇ ಕುಳೆ ಅಂತ ಹೇಳಿ ಸರ್, ಈಗ 3ನೇ ಕುಳೆ ಅಂತ ಹೇಳಿ ಸರ್. ಅದು ಈಗ 3ನೇ ಕುಳೆ ತೆಗುತ್ತಾ ಇದ್ವಿ ಸರ್ ಈಗ ಅದನ್ನ. ಅಂದ್ರೆ ಒಮ್ಮೆ ಹಚ್ಚಿದ್ವಿ ಅಂದ್ರೆ ಸರ್ 3 ವರ್ಷ ಬರ್ತದೆ ಸರ್ ಅದು ಕಬ್ಬು. ಹೌದು ಸರ್. ಈಗ 3ನೇ ಕೊಳೆ ತೆಗದ್ಮ್ಯಾಗ ಕಬ್ಬು ಕೆಲವೊಂದು ರೈತರು ಸುಡ್ತಾರ, ಅದು ಸುಡ್ಬೇಕು ಸುಡಬಾರ್ದು? ಸುಡಬಾರ್ದು ಸರ್. ಯಾಕೆ ಸುಡಬಾರ್ದು ಅಂದ್ರೆ ಸರ್ ಒಟ್ಟ ಕಬ್ಬು ಸುಡಬಾರ್ದು ಯಾಕಂದ್ರೆ ಸರ್ ಅದ್ರಾಗ ಪೌಷ್ಟಿಕಾಂಶ ಗೊಬ್ಬರದ್ದೆಲ್ಲ ಅಂಶ ಬಹಳ ಜಾಸ್ತಿ ಇರ್ತದೆ ಸರ್. ರಾವುದು ಎಲ್ಲ ಇರ್ತೈತಲ್ಲ ಸರ್, ಅದನ್ನ ರೂಟರ್ ಅಂತೇಳಿ ಮಿಷನ್ ಸಿಗ್ತಾವ್ ಸರ್, ಕಟರ್ ರೂಟರ್ ಅಂತೇಳಿ. ಅದನ್ನ ಹೊಡಿಸಿದ್ರೆ ಸರ್ ಭೂಮಿ ಫಲವತ್ತತೆ ಜಾಸ್ತಿ ಆಗತ್ತೆ ಸರ್. ಈ ಗೊಬ್ಬರ ಕೊಂಡೋದು ರೊಕ್ಕ ತಂದು ಹಾಕೋ ಬದ್ಲಿ ಸರ್, ಅದ್ರದ ನ್ಯಾಚುರಲಿ ಅದನ್ನ ಭೂಮಿಯಾಗ ಬಿಟ್ಟು ಅಂದ್ರೆ ಕೊಳಿತೈತ್ರಿ, ಪೌಷ್ಟಿಕಾಂಶ ಜಾಸ್ತಿ ಆಗತ್ತೆ ಸರ್ ಅದು. ಈಗ ನೀವು ಕಬ್ಬನ್ನು ಬೆಳಿತೀನಿ ಅಂತ ಹೇಳಿದ್ರಿ, ಈಗ ನೀವು ಕಬ್ಬನ್ನ ಈಗ 3ನೇ ಕೊಳೆ ತೆಗೆದ್ರಿ, ಈಗ ಕಬ್ಬನ್ನ ನೀವು ಎಲ್ಲಿ ಕಳಿಸ್ತೀರಿ? ಸಮೀಪ ಎಲ್ಲಿ ಫ್ಯಾಕ್ಟರಿ ಇದಾವ ನಿಮ್ಗೆ? ಬಂದ್ರೆ ಸರ್ ಇಲ್ಲ ನಮ್ಮಲ್ಲಿ ಇಲ್ಲಿಂದ ಒಂದ್ 70 ಕಿಲೋಮೀಟರ್ ಜಮ್ ಸುಗರ್ಸ್ ಅಂತ ಹೇಳಿದ್ ಸರ್ ಬೀಳ್ಗಿ ಹತ್ರ ಸರ್ ಜಮ್ ಸುಗರ್ಸ್ ಕಳಿಸ್ತೀವಿ ಸರ್. ಅಲ್ಲಿ ನಮ್ದು ಶೇರ್ ಐತಿ ಸರ್, ಶೇರ್ ಹೋಲ್ಡರ್ ಮಾಡಿದ್ರು ಸರ್. ಅವ್ರು ಫ್ಯಾಕ್ಟರಿ ಕಟ್ಟು ಮುಂದ ಅವರು ಶೇರ್ ರೈತರದು ಸಂಗ್ರಹಣೆ ಮಾಡ್ಕೊಂಡು ಹೋಗಿದ್ರು ಸರ್, 10,000 ರೂಪಾಯಿ ಶೇರ್ ರೀ. ಆ ಶೇರ್ ಹೋಲ್ಡರ್ ನಾವೇನೈತಿ ಅವ್ರು ಕಬ್ಬು ಕಡೆ ಅವ್ರೆ ಕಳ್ಸಿರ್ತಾರ, ಯಾರು ಫ್ಯಾಕ್ಟರಿ ದಾರ ಕಳ್ಸಿರ್ತಾರ ಸರ್ ಗ್ಯಾಂಗ್, ಅವ್ರ ಮುಖಾಂತರ ಕಟಾವ್ ಮಾಡಿಸ್ತೇವೆ ಸರ್. ಅವ್ರ ಮುಖಾಂತರ ಕಟಾವ್ ಮಾಡಿಸ್ತಾರೆ? ಕಟಾವ್ ಮಾಡಿ ಅವರೇ ಒಯ್ತಾರ ಕಬ್ಬೆಲ್ಲ? ಹೌದ್ರಿ, ಅವ್ರ ಫ್ಯಾಕ್ಟರಿ ದಾರ ಒಯ್ತಾರೆ. ಅಂದ್ರೆ ನಿಮ್ದು ಮೆಹನತ್ ಏನ್ ಇರಂಗಿಲ್ಲ ಅದ್ರಾಗ? ನಮ್ದೇನ್ ಮೆಹನತ್ ಇಲ್ಲ ಸರ್, ಬೆಳಸೋದು ಆ ಫ್ಯಾಕ್ಟರಿ ಚಲೋ ಆಗೈತೆ ಅಂತ ನಮ್ಗೆ ಸುದ್ದಿ ಗೊತ್ತಾತಂದ್ರೆ ಅಲ್ಲಿ ಹೋಗಿ ಅವ್ರ ಗ್ಯಾಂಗ್ನ ಕರ್ಕೊಂಡ್ಬರ್ತೀವಿ ಸರ್. ನಾವು ಕರ್ಕೊಂಡ್ಬಂದು ಇಲ್ಲಿ ಊರ ಕಡ್ಕೊಂಡು ಅವ್ರ ತಗೊಂಡ್ ಹೋಗ್ತಾರೆ ಸರ್. ಅವ್ರು ಇಸ್ಮಾಯಿಲ್ ಅವರೇ, ಈಗ ತಾವು ಇಷ್ಟೆಲ್ಲ 13 ಎಕರೆಯಲ್ಲಿ ಸುಮಾರು 5-6 ಬೆಳೆಗಳನ್ನ ಬೆಳ್ಕೋತೀರಿ, ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ರಿ. ಇವತ್ತಿನ ಯುವ ರೈತರು ಜಾಸ್ತಿ ಕೃಷಿ ಕಡೆ ಒಲವು ಕಡಿಮೆ ಆಗ್ಯದ. ಈಗ ಯುವ ರೈತರಿಗೆ ಏನ್ ಹೇಳ್ತೀರಿ ತಾವು? ಯುವ ರೈತರಿಗೆ ಏನ್ ಹೇಳ್ತಾರ ಅಂದ್ರೆ ಸರ್, ಒಟ್ಟ ನಾವು ಕೃಷಿನ ಒಂದ ಮಾಡ್ಬೇಕು ಸರ್. ಅದು ಬಿಟ್ಟು ಬೇರೆ ಬೇರೆ ಏನಾರ ಮಾಡಕಲ್ಲ ಸರ್. ಮನೆಯನ್ನಾರು ಆಳು ನೆಚ್ಚಿ ನೆಚ್ಚೋಂಗಿಲ್ಲ ಸರ್. ನಾವ ಮಾಡ್ಕೊಂಡ್ರೆ ಎಲ್ಲ ಚೆನ್ನಾಗಿರ್ತೇವೆ ಸರ್. ಹೊಳ್ಳಿ ನೀರಿಂದ ಅನುಕೂಲ ಮೊದಲು ಮೇನ್ ಬೇಕು ಸರ್. ಆಳು ನೆಚ್ಚಿ ಏನೂ ಮಾಡಬಾರ್ದು ಸರ್. ನಾವ ಮಾಡ್ತೀನಿ ಅನ್ನೋಪಿಗಿದ್ರೆ ಅದನ್ನ ಅಗ್ರಿಕಲ್ಚರ್ಲಿಂದ ಐತಿ ಸರ್, ಇನ್ಕಮ್ ಐತಿ ಸರ್. ಅದ್ರಾಗ ಯಾಕೆಲ್ಲ ಇನ್ಕಮ್ ಐತಿ ಸರ್. ಬಟ್ಟಪ್ಪ ಅಂದ್ರೆ ಏನ್ರಿ, ಅವು ಕಷ್ಟ ಪಡ್ಬೇಕು ಸರ್. ಅದ್ರ ಕಷ್ಟಪಡವು ಸರ್. ಹೌದ ನೋಡ್ರಿ, ಲಕ್ಷ್ಮಿ ಬರ್ತದೆ ಸರ್. ಒಳ್ಳೇದು ಇಸ್ಮಾಯಿಲ್ ಅಬ್ದುಲ್ ಸಾಬ್ ಮುಲ್ಲಾ ಅವರೇ, ಇದುವರೆಗೆ ತಾವು ಸಮಗ್ರ ಕೃಷಿಯಲ್ಲಿ ಶೇಂಗಾ, ಸೂರ್ಯಕಾಂತಿ, ಗೋವಿನ ಜೋಳ, ಕಬ್ಬು, ತೆಂಗು, ಕಾಯಿಪಲ್ಲೆ ಎಲ್ಲಾ ವಿವಿಧ ತರ ಬೆಳೆಗಳ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಬದಾಮಿ ತಾಲೂಕಿನ ಯರಗುಪ್ಪ ಗ್ರಾಮದ ಕೃಷಿ ಅನುಭವಿ ಇಸ್ಮಾಯಿಲ್ ಅಬ್ದುಲ್ ಸಾಬ್ ಮುಲ್ಲಾ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಈಗ ಕೇಳಿ ಭೀಮಪ್ಪ, ಪುಂಜಪ್ಪ ಗಾಟ್ಲೆ ಹಾಗೂ ಸಂಗಡಿಯರಿಂದ ಹಂತಿ ಪದಗಳು. ನಾನು ಆರ್ಯತ್ತ ತಮ್ಮನು ಮೂರ್ಯತ್ತ ನಮ್ಮಪ್ಪನೆತ್ತ 16 ನಾನು ಆರ್ಯತ್ತ ತಮ್ಮನು ಮೂರ್ಯತ್ತ ನಮ್ಮಪ್ಪನೆತ್ತ 16 ನಮ್ಮಪ್ಪನೆತ್ತ 16 ಬರುವಾಗ ನನ್ನೂರ ಭೂಮಿ ಕಂಟ್ಯಾಗ ಬರುವಾಗ ಗಂಟ ಬಿದ್ದಾಳ ಗೋಮಾತೋ ಕಂಟ್ಯತ್ತ ಒಡಕೊಂಡ ಕಂಟ್ಯಾಗ ಬರುವಾಗ ಗಂಟ ಬಿದ್ದಾಳೋ ಗೋಮಾತೋ ಗಂಟ ಬಿದ್ದಾಳ ಗೋಮಾತಿ ಹೊಟ್ಟಿಲಿ ಬಂಟ ಹುಟ್ಟ್ಯಾನ ಬಸವಯ್ಯೋ ಗಂಟ ಬಿದ್ದಾಳೋ ಗೋಮಾತಿ ಹೊಟ್ಟಿಲಿ ಬಂಟ ಗಂಟೆ ದಾರಿ ಕುಳಿ ಸಣ್ಣ ಮಲ್ಲಿಗೆ ಕುಳಿಗೇಡಿ ನಮ್ಮ ಬಸವಯ್ಯೋ ಗಂಟೆ ದಾರಿ ಕುಳಿ ಸಣ್ಣ ಮಲ್ಲಿಗೆ ಕಿಡಿಗೇಡಿ ನಮ್ಮ ಬಸವಯ್ಯೋ ಕಿಡಿಗೇಡಿ ನಮ್ಮ ಬಸವಯ್ಯ ಬರುವಾಗ ಗಿಡ ಕೆರಳ ಹೂವ ಉದರ್ಯಾವು ಗಿಡಗೇಡಿ ನಮ್ಮ ಬಸವಯ್ಯ ಬರುವಾಗ ಗಿಡ ಕೆರಳ ಹೂವ ಉದರ್ಯಾವು ಬಸವನ ಬಂಡಿಯ ಹೂರಿ ಶಿವನ ನಂದಿಯರೇರಿ ಪಾರ್ವತ ದೇವಿ ರಥವೇರೋ ಬಸವ ಬಂಡಿಯ ಹೂಡಿ ಶಿವನ ನಂದಿಯ ಹೇರಿ ಪಾರ್ವತ ದೇವಿ ರಥವೇರು ಪಾರ್ವತ ದೇವಿ ರಥವೇರಿ ಬರುವಾಗ ಬಂದಂತ ಮಾಡ ಬೈಲಾಯೋ ಪಾರ್ವತ ದೇವಿ ರಥವೇರಿ ಬರುವಾಗ ಬಂದಂತ ಮಾಡ ಬೈಲಾಯೋ ಕುಂಬಳ ಕುಳಿ ಸಣ್ಣ ಕುಳಗೋಲ ಹಿಡಿ ಸಣ್ಣ ನಟ್ಟ ಕಡಿಯವನ ನಡಸಣ್ಣು ಕುಂಬಳ ಕುಡಿ ಸಣ್ಣ ಕುಡಗೋಲ ಇಡಿ ಸಣ್ಣ ನಟ್ಟ ಕಡಿಯವನ ನಡಸಣ್ಣು ನಟ್ಟ ಕಡಿಯವನ ನಡಸಣ್ಣ ಬಸವಣ್ಣ ಹೆಗಲ ಮ್ಯಾಲಾಡೋ ನಗಸಣ್ಣು ನಟ್ಟ ಕಡಿಯವನ ನಡಸಣ್ಣ ಬಸವಣ್ಣ ಹೆಗಲ ಮ್ಯಾಲಾಡೋ ನಗಸಣ್ಣು ಅಗಲಾರ್ಯತ್ತವ ನೋಡ ಇದರ ಗ್ವಾದರಿ ನೋಡ ಸದರಿನ ಮ್ಯಾಲೊಬ್ಬ ಮಲಿಗಾನು ಅದನಾರ್ಯತ್ತವ ನೋಡ ಇದರ ಗ್ವಾದರಿ ನೋಡ ಸದರಿನ ಮ್ಯಾಲೊಬ್ಬ ಮಲಿಗಾನು ಸದರಿನ ಮ್ಯಾಲೊಬ್ಬ ಮಲಿಗಾನು ಬಸವಣ್ಣನ ಸಡಗರ ನೋಡಾಕ ಶಿವ ಬಂದು ಸದರಿನ ಮ್ಯಾಲೊಬ್ಬ ಮಲಿಗಾನು ಬಸವಣ್ಣನ ಸಡಗರ ನೋಡಾಕ ಶಿವ ಬಂದು ಕಾಲ ಹುಣ್ಣಿಮೆ ದಿನ ಕಂಠ ಎತ್ತಿನ ಪೂಜೆ ಮಂಟಪ ಪೂಜೆ ಮಣಿ ಪೂಜಿ ಮಣಿ ಪೂಜೋ ಮಣಿಯಾಣ ಹದನಾರ್ಯತ್ತೇನ ಹಣಿ ಪೂಜೋ ಮಂಟಪ ಪೂಜಿ ಮಣಿ ಪೂಜೋ ಮಣಿಯಾಣ ಹದನಾರ್ಯತ್ತೇನ ಹಣಿ ಪೂಜೋ ಅನ್ನ ತಮ್ಮರ ಕೂಡಿ ಅತ್ತ ಮೇಸಲು ಹೋಗಿ ಹೊತ್ತೇನ ತೆಳಗ ಮಲಿಗಾರೋ ಅಣ್ಣ ತಮ್ಮರ ಕೂಡಿ ಅತ್ತ ಮೇಸಲು ಹೋಗಿ ಹೊತ್ತೇನ ತೆಳಗ ಮಲಿಗಾರು ಹೊತ್ತೇನ ತೆಳಗ ಮಲಿಗಾರ ಭೂಮಿ ತಾಯಿ ಮೊತ್ತೇನ ಶರಗ ಮರಿ ಮಾಡು ಹೊತ್ತೇನ ತೆಳಗ ಮಲಿಗಾರು ಭೂಮಿ ತಾಯಿ ಮೊತ್ತೇನ ಶರಗ ಮರಿ ಮಾಡು ಎತ್ತ ಮೇಸುವ ತಮ್ಮ ನಮ್ಮೆತ್ತ ನೋಡಿ ಏನೋ ಮೊತ್ತೇನ ಧಗ್ಗ ಮೊಗಲಾನು ಎತ್ತ ಮೇಸುವ ತಮ್ಮ ನಮ್ಮೆತ್ತ ನೋಡಿ ಏನೋ ಮೊತ್ತೇನ ಧಗ್ಗ ಮೊಗಲಾನು ಬಸವಣ್ಣ ನೋಡಿ ಬರಿದಡ ಸ್ವಾಮರ ದಿನ ಹಸಮಗ ನಾಯೇ ತಿರುಗಲು ಬ್ಯಾಸಗೆ ದಿವಸಕ್ಕ ಬ್ಯಾಸತ್ತ ಬರುವಾಗ ದೊಡ ಬಾರಚ್ಚಿ ಬಡಿವಾಗು ಬ್ಯಾಸಗಿ ದಿವಸಕ್ಕ ಬ್ಯಾಸತ್ತ ಬರುವಾಗ ದೊಡ ಬಾರಚ್ಚಿ ಬರುವಾಗು ದೊಡ ಬಾರಚ್ಚಿ ಬಡಿವಾಗು ನಮ್ಮ ಬಸವ ಸಾವ ಬೇಡ್ಯಾನ ಶಿವನಲ್ಲು ದೊಡ ಬಾರಚ್ಚಿ ಬಡಿವಾಗು ನಮ್ಮ ಬಸವ ಸಾವ ಬೇಡ್ಯಾನು ಶಿವನಲ್ಲು ಬಸವ ಬಲ್ಲಿದನೆ ಅಂದು ಹೆಸರಿಟ್ಟಾಳವರವ್ವ ಹಸುಳೆಲ್ಲ ಹಬ್ಬ ಶಿವ ಬಂದು ಬಸವ ಬಲ್ಲಿದನೆ ಅಂದು ಹೆಸರಿಟ್ಟಾಳವರವ್ವ ಹಸು ಎಲ್ಲ ಹಬ್ಬ ಶಿವ ಬಂದು ಹಸು ಎಲ್ಲ ಹಬ್ಬ ಶಿವ ಬಂದ ಒಯ್ಯುವಾಗ ಬಸವಣ್ಣ ಬಾಯಿ ಬಿಡತಾನು ಹಸು ಎಲ್ಲ ಹಬ್ಬ ಬಸವಣ್ಣ ಬಾಯಿ ಬಿಡತಾನು ಸತ್ಯುಳ್ಳ ಬಸವಣ್ಣನ ಸತ್ಯವೇನು ಹೇಳಲಿ ಜತ್ತಿಗೆಯಾದ ಮಿನಿಯಾದು ಸತ್ಯುಳ್ಳ ಬಸವಣ್ಣನ ಸತ್ಯವೇನು ಹೇಳಲಿ ಜತ್ತಿಗೆಯಾದ ಮಿನಿಯಾದು ಜತ್ತಿಗೆಯಾದ ಮಿನಿಯಾದು ನಮ್ಮ ಬಸವ ಸತ್ತುಟ್ಟಿ ಮಾತ ದುಡದಾನು ಜತ್ತಿಗೆಯಾದ ಮಿನಿಯಾದು ನಮ್ಮ ಬಸವ ಸತ್ತುಟ್ಟಿ ಮಾತ ದುಡದಾನು ಸತ್ತುಳ್ಳ ಬಸವಣ್ಣನ ಸತ್ಯವೇನು ಹೇಳಲಿ ಜತ್ತಿಗೆಯಾದ ಮಿನಿಯಾದು ಸತ್ತುಳ್ಳ ಬಸವಣ್ಣನ ಸತ್ಯವೇನು ಹೇಳಲಿ ಜತ್ತಿಗೆಯಾದ ಮಿನಿಯಾದು ದುಡಿಯವ ಬಸವ ಸತ್ತು ದುಡಿಯವ ಬಸವ ಸತ್ತುಳ್ಳ ನಮ್ಮ ಬಸವಯ್ಯೋ ಇದ್ದು ದುಡಿಯವ ಬಸವ ಸತ್ತು ದುಡಿಯವ ಬಸವ ಸತ್ತುಳ್ಳ ನಮ್ಮ ಬಸವಯ್ಯೋ ಸತ್ತುಳ್ಳ ನಮ್ಮ ಬಸವಯ್ಯನ ದಯದಿಂದ ಮುತ್ತಿನ ರಾಶಿ ಪಡೆದೇವು ಸತ್ತುಳ್ಳ ನಮ್ಮ ಬಸವಣ್ಣನ ದಯದಿಂದ ಮುತ್ತಿನ ರಾಶಿ ಪಡೆದೇವು ಹಂಚಿನ ಮ್ಯಾಲಿನ ರೊಟ್ಟಿ ಹಾಲಿನ ಮ್ಯಾಲಿನ ಕೆನೆಯ ಅಂತೇಳಿ ಕುಂತ ಉಣಸು ಹಂಚಿನ ಮ್ಯಾಲಿನ ರೊಟ್ಟಿ ಹಾಲಿನ ಮ್ಯಾಲಿನ ಕೆನೆಯ ಅಂತೇಳಿ ಕುಂತ ಉಣಸು ಅಂತೇಳಿ ಕುಂತ ಉಣಸುವ ಹಣದವ್ವನ ತಾಂಪತ್ಯಾಗ ನೆನದೀನು ಅಂತೇಳಿ ಕುಂತ ಉಣಸುವ ಹಣದವ್ವನ ತಂಪತ್ತೇನಾಗ ನೆನದೀನು ತಾಯಿನ ಬೈಬ್ಯಾಡು ತಾಳಗೇಡಿಯ ತಮ್ಮ ಬಾಳ ದಿನದಾಕಿ ಹಳದವು ತಾಯಿನ ಬೈಬ್ಯಾಡು ತಾಳಗೇಡಿಯ ತಮ್ಮ ಬಾಳ ದಿನದಾಕಿ ಹಡದವು ಬಾಳ ದಿನದಾಕಿ ಹಡದವ್ವನ ಬೈದರ ಬಾಳ ಮರಿಯಾಳು ಮನದಾಗು ಬಾಳ ದಿನದಾಕಿ ಹಡದವ್ವನ ಬೈದರ ಬಾಳ ಮರಿಯಾಳು ಮನದಾಗು ಆಸ ಪಡಿಯ ಮ್ಯಾಲ ಹಾದವಾದವರ್ಯಾರು ಪಾದ ಮೂಡ್ಯಾವ ಪರಿ ಕಟದ ಬಾಗಿಲವೆಲ್ಲಿ ಕಟದ ರುದ್ರಾಕ್ಷಿ ಕದವೆಲ್ಲೋ ಮಠವೆಲ್ಲಿ ಮಠವೆಲ್ಲಿ ಮಠದ ಬಾಗಿಲವೆಲ್ಲಿ ಕಟದ ರುದ್ರಾಕ್ಷಿ ಕದವೆಲ್ಲೋ ಕಟದ ರುದ್ರಾಕ್ಷಿ ಕದೆಯಲ್ಲೇ ಒತ್ತೂರ ಬಸಯದ್ದ